ನಮಸ್ಕಾರ, ಆಕಾಶವಾಣಿ ಬೆಂಗಳೂರು ಕೇಂದ್ರ ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ನಿಲಯದ ಸಂಜೆಯ ಪ್ರಸಾರ ಕಾರ್ಯವನ್ನು ಇದೀಗ ಆರಂಭಿಸುತ್ತಿದ್ದೇವೆ. 5:30:20 ಸಮಯ ಸಂಜೆಯ ಈ ಪ್ರಸಾರ ಕಾರ್ಯದಲ್ಲಿ ನಿಮ್ಮೊಂದಿಗೆ ನಾನು ಬಾನುಲಿ ಬಂಧು ಚಂದು. ಸಂಜೆಯ ಈ ಪ್ರಸಾರ ಕಾರ್ಯಕ್ಕೆ ನಿಮಗೆಲ್ಲ ಆತ್ಮೀಯವಾದ ಸ್ವಾಗತ. ನಮ್ಮ ಕಾರ್ಯಕ್ರಮ ಇದೀಗ ಆರಂಭವಾಗುವುದು. ಆಕಾಶವಾಣಿ ರೈತರಿಗಾಗಿ ಕಾರ್ಯಕ್ರಮ ಇದು. ಕೃಷಿರಂಗ ಕೃಷಿರಂಗದ ಎಲ್ಲ ಕೇಳುಗರಿಗೆ ನಮಸ್ಕಾರ ಹಾಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ತೊಗರಿ ಬೆಳೆಯನ್ನು ಬಾಧಿಸುವ ಕೀಟಪೀಡೆಗಳು ಮತ್ತು ನಿರ್ವಹಣೆ ಕುರಿತು ಕೃಷಿ ಕೀಟಶಾಸ್ತ್ರ ಪ್ರಾಧ್ಯಾಪಕರಾದ ಡಾ ಸಿ ಮಂಜಾನಾಯಕ್ ಅವರೊಂದಿಗೆ ಸಂದರ್ಶನ, ಕೃಷಿ ಮಾಹಿತಿಯನ್ನ ಕೇಳುವಿರಿ. ಕಾರ್ಯಕ್ರಮದ ಆರಂಭದಲ್ಲಿ ಒಂದೆರಡು ಪ್ರಕಟಣೆಗಳು, ಅನಂತರ ಕೇಳಿ ಸಂದರ್ಶನ. August 15 ರೈತ ಬಂಧು ಅಭಿಯಾನ. ಕೃಷಿ ತ್ಯಾಜ್ಯ ಬಳಸಿ ಕಡಿಮೆ ಖರ್ಚಿನಲ್ಲಿ ಎರೆಗೊಬ್ಬರ ತಯಾರಿಕೆಗೆ ನೆರವು. ಎರೆಹುಳು ಗೊಬ್ಬರದಿಂದ ಕೃಷಿಯಲ್ಲಿ ರಾಸಾಯನಿಕಗಳ ಬಳಕೆ ತಪ್ಪಿಸಬಹುದು. ಎರೆಹುಳು ತೊಟ್ಟಿ ನಿರ್ಮಿಸಲು 27,000 ರೂಪಾಯಿಗಳವರೆಗೆ ಸಹಾಯಧನ. ಎರೆಹುಳು ಗೊಬ್ಬರ ಬಳಸಿ ಮಣ್ಣಿನ ಫಲವತ್ತತೆ ಹೆಚ್ಚಿಸಿ ಅಧಿಕ ಇಳುವರಿ ಪಡೆಯಿರಿ. ಆಸಕ್ತರು ಇಂದೇ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯಿತಿ ಸಂಪರ್ಕಿಸಿ. ಉಚಿತ ಸಹಾಯವಾಣಿ 1800-4258-666 ಅಥವಾ ಕಾಯಕ ಮಿತ್ರ ಮೊಬೈಲ್ ಆಪ್ ಬಳಸಿ. ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಪ್ರಕಟಣೆ. ಆಚಾರ್ಯ ಶ್ರೀ ರಾಕುಂ ಶಾಲೆಯ ಇಂದಿರಾನಗರ ಮತ್ತು ದೇವನಹಳ್ಳಿ ಶಾಖೆಗಳು ರಾಜ್ಯ ಸರ್ಕಾರದ ಆದೇಶದಂತೆ 1ನೇ ತರಗತಿಯಿಂದ 10ನೇ ತರಗತಿಯವರೆಗೆ October 25 ಆರಂಭವಾಗಲಿದೆ. ಆಚಾರ್ಯ ಶ್ರೀ ರಾಕುಂ ಶಾಲೆಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ತರಗತಿಗಳಿಗೆ ಆಗಮಿಸಬೇಕಾಗಿ ವಿನಂತಿ. ಕೇಳ್ರಪ್ಪೋ ಕೇಳ್ರಿ, ಯಾರ್ಗಾದ್ರೂ ರಾತ್ರಿ ಜ್ವರ, 2 ವಾರಕ್ಕಿಂತ ಹೆಚ್ಚು ಕೆಮ್ಮು, ಕಫದ ಜೊತೆ ರಕ್ತ, ತೂಕ ಕಡಿಮೆ ಆಗ್ತಾ ಇರೋರು ಕಂಡು ಬಂದ್ರೆ ನಿಮ್ ಮನೆ ಬಾಗಿಲಿಗೆ ಬರುವ ಆರೋಗ್ಯ ಕಾರ್ಯಕರ್ತರಿಗೆ ತಿಳಿಸಿ. ಕ್ಷಯರೋಗ ಪರೀಕ್ಷೆ ಮತ್ತು ಚಿಕಿತ್ಸೆ ಉಚಿತ. ಕ್ಷಯ, ಸಾಂಕ್ರಾಮಿಕ ರೋಗ, ಕ್ಷಯರೋಗಿ ಕೆಮ್ಮಿದಾಗ ಸೀನಿದಾಗ ಗಾಳಿ ಮೂಲಕ ಹರಡುತ್ತೆ. ಸರಿಯಾಗಿ ಚಿಕಿತ್ಸೆ ಪಡೆದ್ರೆ ಕ್ಷಯರೋಗ ಗುಣವಾಗುತ್ತೆ. ಬನ್ನಿ, ಕ್ಷಯರೋಗ ತಡೆಗಟ್ಟೋಣ, ನಮ್ಮ ರಾಜ್ಯದಿಂದ ಕ್ಷಯರೋಗ ಓಡಿಸೋಣ. ಹೆಚ್ಚಿನ ವಿಷಯಕ್ಕೆ 104ಕ್ಕೆ ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಕೇಳ್ರಪ್ಪೋ ಕೇಳಿ. ಓ ಶಂಕ್ರಪ್ಪ, ದನಕರುಗಳನ್ನ ಕಾಲ್ಬಾಯಿ ರೋಗದಂತ ಸಾಂಕ್ರಾಮಿಕ ರೋಗಗಳಿಂದ ಕಾಪಾಡೋಕೆ ಸರ್ಕಾರದವರು ಉಚಿತವಾಗಿ ಚುಚ್ಚುಮದ್ದು ಹಾಕಿಸ್ತಾ ಇದ್ದಾರೆ ಅಂತ ಕೇಳಿದೆ. ಹೌದ್ ರಾಮಣ್ಣ, ಪ್ರಧಾನ ಮಂತ್ರಿ ಅವರು ಹೇಳಿದಾರೆ ಅಂತೀನಿ. ಭಾರತ ಗ್ರಾಮೀಣ ಜೀವನ ಅರ್ಥ ವ್ಯವಸ್ಥಾ ಪಶು ಧನ ಕಾ ಬಿಮಾರ ಹೋಣಾ ಕಿತನಾ ಬಡಾ ಝಟಕಾ ಹೋತಾ. FMD ಯಾನಿ ಫೂಟ್ ಅಂಡ್ ಮೌತ್ ಡಿಸೀಸ್. ಪೂರಾ ಭಾರತ ಇಸ್ ಬಿಮಾರಿ ಸೇ ಪಶುವೋಕೋ ಮುಕ್ತ ಕರೇ. ರಾಸುಗಳ ಕಾಲು ಮತ್ತು ಬಾಯಿಯಲ್ಲಿ ಹುಣ್ಣುಗಳಾಗೋದು, ಅವುಗಳ ತೂಕ ಕಡಿಮೆ ಆಗೋದು, ಹಾಲಿನ ಪ್ರಮಾಣ ಕಡಿಮೆ ಆಗೋದು, ಈ ತರದ ಸಮಸ್ಯೆಗಳಿಂದ ನಿಮ್ಮ ರಾಸುಗಳನ್ನ ಸುರಕ್ಷಿತವಾಗಿಡಕ್ಕೆ ಚುಚ್ಚುಮದ್ದನ್ನ ಅಗತ್ಯವಾಗಿ ಹಾಕ್ಸಿ. ಹಾಗೇನೆ ಪ್ರತಿ ಬಾರಿ ಚುಚ್ಚುಮದ್ದು ಹಾಕ್ಸೋವಾಗ್ಲೂ ಹೊಸ ಸೂಜಿ ಬಳಸೋದನ್ನ ಮರಿಬೇಡಿ. ರೈತರು ಮತ್ತು ಪಶುಪಾಲಕರು ತಮ್ಮ ಪಶುಗಳನ್ನು FMD ಅಂದರೆ ಕಾಲುಬಾಯಿ ರೋಗದಿಂದ ರಕ್ಷಿಸಲು ಲಸಿಕೆಯ ಚುಚ್ಚುಮದ್ದು ಕೊಡಿಸಲು ಹತ್ತಿರದ ಸರ್ಕಾರಿ ಪಶು ಚಿಕಿತ್ಸಾಲಯವನ್ನು ಸಂಪರ್ಕಿಸಿ. ನಮಸ್ಕಾರ ಡಾಕ್ಟರ್ ಮಂಜನಾಯ್ಕ. ನಮಸ್ಕಾರ. ತೊಗರಿ ನಮ್ಮ ಮುಖ್ಯವಾದ ಒಂದು ದ್ವಿದಳ ಧಾನ್ಯದ ಬೆಳೆ. ಹೌದು. ಈ ಬೆಳೆ ದೀರ್ಘಾವಧಿ ಬೆಳೆ ಆಗಿರೋದ್ರಿಂದ ನಾವು ಇದನ್ನ ಮೇ ತಿಂಗಳಿನಿಂದ ಪ್ರಾರಂಭ ಮಾಡಿ ಜುಲೈ ಮಧ್ಯಭಾಗದವರೆಗೂ ಕೂಡ ಬಿತ್ತನೆ ಮಾಡ್ತೀವಿ. ಹೌದು. ಮತ್ತೆ ಇದು ಹೂವು ಮತ್ತು ಕಾಯಿಗಳನ್ನ ಸಾಧಾರಣವಾಗಿ ಈ ಅಕ್ಟೋಬರ್ನಿಂದ ಬಿಡೋದಕ್ಕೆ ಪ್ರಾರಂಭವಾಗುತ್ತೆ. ಹೌದು. ಆದ್ರಿಂದ ಇದು ಒಂದು 6 ತಿಂಗಳು ಬೆಳೆ ಅಂತಾನೆ ಹೇಳ್ಬೋದು. ಈಗ ದೀರ್ಘ ಆಗಿರೋದ್ರಿಂದ ಇದಕ್ಕೆ ಬರುವಂತ ಕೀಟಪೀಡೆಗಳ ಹಾವಳಿ ಕೂಡ ಹೆಚ್ಚು ಅಂತಾನೆ ಹೇಳ್ಬೋದು. ಹೌದು. ತಾವಿವತ್ತು ಈ ತೊಗರಿ ಬೆಳೆಗೆ ಬರುವಂತ ಮುಖ್ಯವಾದ ಕೀಟಪೀಡೆಗಳು, ಅವುಗಳ ಸಮಗ್ರ ಹತೋಟಿ ಕ್ರಮಗಳ ಬಗ್ಗೆ ಒಂದು ಪರಿಚಯವನ್ನ ಮಾಡಿಕೊಡ್ಬೇಕು. ಈಗ ಪ್ರಾರಂಭದಲ್ಲಿ ಈ ತೊಗರಿ ಬೆಳೆಯ ಪ್ರಾಮುಖ್ಯತೆ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಈ ತೊಗರಿ ಬೆಳೆ ಕರ್ನಾಟಕ ರಾಜ್ಯದ ಬಹುಮುಖ್ಯ ದ್ವಿದಳ ಧಾನ್ಯ ಬೆಳೆ. ಇದನ್ನ ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ಮುಖ್ಯ ಬೆಳೆಯಾಗಿ ಮತ್ತೆ ಅಂತರ್ ಬೆಳೆಯಾಗಿ ಸಹ ನಾವು ಬೆಳೀತಾ ಇದ್ದೀವಿ. ಅಂದ್ರೆ ಈ ನೆಲಗಡಲೆ ಇಂತ ಬೆಳೆಗಳಲ್ಲಿ, ರಾಗಿ, ನೆಲಗಡಲೆ ಮತ್ತೆ ಮೇವಿನ ಜೋಳ, ಮೆಕ್ಕೆಜೋಳದಲ್ಲಿ ನಾವು ಅಂತರ್ ಬೆಳೆಯಾಗಿ ಬೆಳೀತಾ ಇದ್ದೀವಿ. ಈ ತೊಗರಿ ಬೆಳೆಯನ್ನ ಕಡಿಮೆ ಮಳೆ ಆಗುವಂತಹ, ಅಂದ್ರೆ ವಾರ್ಷಿಕವಾಗಿ ಸರಾಸರಿ 650 mm ಕಡಿಮೆ ಮಳೆ ಆಗುವಂತಹ ಪ್ರದೇಶಗಳಲ್ಲಿ ಸಹ ಬೆಳೆಯಬಹುದು. ಈ ಕರ್ನಾಟಕ ರಾಜ್ಯದಲ್ಲಿ ತೊಗರಿ ಬೆಳೆಯನ್ನ ಸುಮಾರು 6.81 ಲಕ್ಷ ಹೆಕ್ಟೇರ್ನಲ್ಲಿ ಬೆಳೆಯಲಾಗ್ತಾ ಇದೆ. ಈ ತೊಗರಿ ಕಾಯಿಗಳನ್ನ ಹಸಿರು ತರಕಾರಿಯಾಗಿ ಮತ್ತೆ ಒಣ ಕಾಳುಗಳನ್ನು ಬೆಳೆಯಾಗಿ ನಾವು ಉಪಯೋಗಿಸ್ತಾ ಇದ್ದೀವಿ. ಈ ತೊಗರಿ ಬೆಳೆ ಬೆಳೆಯಲು ಇದಕ್ಕೆ ನೈಸರ್ಗಿಕವಾಗಿ ಅನೇಕ ಅಡೆತಡೆಗಳು ಇರ್ತವೆ. ಅದರಲ್ಲಿ ಕೀಟ ಪೀಡೆಗಳ ಬಾಧೆ ಬಹು ಮುಖ್ಯವಾದದ್ದು. ಅವುಗಳನ್ನು ಸಮಗ್ರ ಹತೋಟಿ ಕ್ರಮಗಳನ್ನು ಅಳವಡಿಸಿ ನಿರ್ವಹಣೆ ಮಾಡೋದ್ರಿಂದ ಇಳುವರಿಯಲ್ಲಾಗುವ ನಷ್ಟಗಳನ್ನು ನಾವು ತಡೆಯಬಹುದು. ಇನ್ನು ಮುಖ್ಯವಾಗಿ ಈ ತೊಗರಿ ಬೆಳೆಯನ್ನ ಬಾಧಿಸುವಂತಹ ಮುಖ್ಯವಾದ ಕೀಟ ಪೀಡೆಗಳು ಯಾವ್ಯಾವು ಅಂತಿದೆ? ಈ ತೊಗರಿ ಬೆಳೆಗೆ ಆ ಬೆಳೆಯ ಹಂತಕ್ಕೆ ಸರಿಯಾಗಿ ವಿವಿಧ ಜಾತಿಯ ಕೀಟ ಪೀಡೆಗಳು ಬಾಧಿಸ್ತವೆ. ಪ್ರಾರಂಭದಲ್ಲಿ ರಸ ಹೀರುವ ಕೀಟ ಅಂದ್ರೆ ಸಸ್ಯ ಏನಿನ ಬಾಧೆ ಕಂಡು ಬರ್ತದೆ. ನಂತರ ತೊಗರಿ ಬೆಳೆ ಗಿಡಗಳು ಬೆಳೆದಂತೆಲ್ಲ ಕಾಂಡ ಕೊರೆಯುವ ನೊಣದ ಬಾಧೆ, ಮತ್ತೆ ಹೂ ಕಾಯಿ ಕಟ್ಟುವ ಸಮಯದಲ್ಲಿ ಮೊಗ್ಗು ತಿನ್ನುವ ಮೂತಿ ಹುಳ ಬರ್ತದೆ, ಕಾಯಿ ಮೇಲೆ ಕಾಯಿ ತಿಗಣೆ, ಮತ್ತೆ ಕಾಯಿ ಕೊರಕಗಳು, ಅದು ಇದು ಬಹು ಮುಖ್ಯವಾದ ಕೀಟಗಳು. ಈ ತೊಗರಿ ಕಾಯಿ ಕೊರಕದಲ್ಲಿ ಮೂರು ಜಾತಿಯ ಕಾಯಿ ಕೊರಕಗಳಿದ್ದಾವೆ. ಮೊದಲನೇದಾಗಿ ಹೆಲಿಕೋವರ್ಪ, ಎರಡನೇದು ಗೂಡು ಮಾರು ಹುಳು ಅಂತ, ಅದನ್ನ ಮರುಕ ಅಂತ ಕರಿತೀವಿ ಇಂಗ್ಲಿಷ್ ಅಲ್ಲಿ, ಮತ್ತೆ ತೊಗರಿ ಕಾಯಿ ನೊಣ. ಇವು ಮುಖ್ಯವಾದ ಕೀಟ ಪೀಡೆಗಳು, ಈ ಮುಖ್ಯವಾದ ತೊಗರಿ ಕಾಯಿ ಕೊರಕಗಳು. ಇನ್ನ ತಾವು ಈ ರಸ ಹೀರುವಂತ ಕೀಟಗಳ ಬಗ್ಗೆ ಹೇಳುವಾಗ ಸಸ್ಯಹೀನು ಬಹಳ ಮುಖ್ಯವಾಗಿ ತೊಗರಿ ಬೆಳೆಯನ್ನು ಬಾಧಿಸುತ್ತೆ ಅಂತ ಹೇಳಿದ್ರಿ. ಹೌದು, ಈ ಸಸ್ಯಹೀನಿನ ಬಗ್ಗೆ ಒಂದು ಪರಿಚಯವನ್ನು ಮಾಡಿಕೊಡ್ತೀರ? ಈ ಸಸ್ಯಹೀನಿನ ಬಾಧೆ ತೊಗರಿ ಬೆಳೆ 30-40 ದಿನಗಳ ಸಸಿಗಳ ಮೇಲೆ ಕಂಡು ಬರ್ತದೆ. ಈ ಕೀಟಗಳು ಎಳೆಯ ಕಾಂಡ ಮತ್ತೆ ರಂಬೆಗಳಿಂದ ರಸ ಹೀರೋದ್ರಿಂದ ತೊಗರಿ ಬೆಳೆಯಲ್ಲಿ ಬೆಳವಣಿಗೆಯಲ್ಲಿ ಕುಂಠಿತ ಕಂಡು ಬರ್ತದೆ. ಸಸಿಗಳು ಹಳದಿ ಬಣ್ಣಕ್ಕೆ ತಿರುಗಿ ಕ್ರಮೇಣ ಬಾಡಿದಂತಾಗಿ ಒಣಗ್ತವೆ. ಈ ಕೀಟ ಬಾಧೆ ಮುಂದುವರೆದಲ್ಲಿ ಮತ್ತು ಮಳೆ ಸಹ ಬಾರದಂತ ಸ್ಥಿತಿಯಲ್ಲಿ ನಾವು ಇದರ ಹತೋಟಿಗಾಗಿ ಒಂದು ಸಿಂಪಡಣೆಯನ್ನು ತೆಗೆದುಕೊಳ್ಳಬೇಕು. ಇದಕ್ಕೆ ಅಂತರ್ವ್ಯಾಪಿ ಕೀಟನಾಶಕ ಅಂದ್ರೆ ಮಾನೋಕ್ರೋಟೋಫಾಸ್ 1.5 ಮಿಲಿ ಲೀಟರ್ನಷ್ಟು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಒಂದು ಸಿಂಪಡಣೆ ಕೊಟ್ಟರೆ ಇದನ್ನು ಹತೋಟಿಗೆ ತರಬಹುದು. ಮುಖ್ಯವಾಗಿ ಸಸ್ಯಹೀನಿನ ಬಗ್ಗೆ ಆಯ್ತಿದು. ಹೌದು, ಇನ್ನೊಂದು ತಾವು ತಿಳಿಸಿದ್ದು ಈ ಕಾಂಡ ಕೊರಕ ನೊಣ ಅಂತ. ಹೌದು, ಇದು ಹೇಗೆ ಹಾನಿ ಮಾಡುತ್ತೆ ಅಂತೀರಿ? ಈ ಕಾಂಡ ಕೊರಕ ನೊಣದ ಬಾಧೆ ತೊಗರಿ ಬೆಳೆ 40-50 ದಿನಗಳ ಅವಧಿಯಲ್ಲಿ ಕಂಡು ಬರ್ತದೆ. ಮತ್ತೆ ಬಾಧೆಗೊಳಗಾದ ಗಿಡಗಳು ಒಣಗಿ ರಂಬೆಗಳು ಮುರಿದು ಬೀಳ್ತವೆ. ಇನ್ನ ಮೊಗ್ಗು ತಿನ್ನುವಂತ ಮೂತಿ ಹುಳು ಅಂತ ಹೇಳಿದ್ರೆ, ಹೌದು, ಇದು ಹೇಗೆ ಹಾನಿ ಮಾಡುತ್ತೆ ಅಂತೀರಿ? ಈ ಮೂತಿ ಹುಳುವಿನ ಮರಿ ಹುಳುಗಳು ತೊಗರಿ ಬೆಳೆಯ ಮೊಗ್ಗುಗಳನ್ನು ತಿಂತವೆ. ಮೊಗ್ಗುಗಳನ್ನು ತಿನ್ನೋದ್ರಿಂದ ಕಾಯಿಗಳ ಸಂಖ್ಯೆ ಕಡಿಮೆ ಆಗ್ತದೆ ಮತ್ತು ಇಳುವರಿಯಲ್ಲಿ ಸಹ ಗಣನೀಯವಾಗಿ ಕುಂಠಿತವಾಗ್ತದೆ. ಇದು ಮುಖ್ಯವಾಗಿ ಮೊಗ್ಗು ತಿನ್ನುವಂತ ಮೂತಿ ಹುಳುವಿನ ಹಾವಳಿ ಬಗ್ಗೆ. ಹೌದು, ಇನ್ನ ಕಾಯಿ ತಿಗಣೆ ಅಂತ ಹೇಳಿದ್ರಿ, ತೊಗರಿ ಕಾಯಿ ತಿಗಣೆ ಅಂತ, ಹೌದು, ಇದು ಹೇಗೆ ಹಾನಿ ಮಾಡುತ್ತೆ ಅಂತಿದೆ? ಈ ಕಾಯಿ ತಿಗಣೆ ಬಾಧೆ ತೊಗರಿಯಲ್ಲಿ ಕಾಳು ಕಟ್ಟುವ ಸಮಯದಲ್ಲಿ ಹೆಚ್ಚಾಗಿ ಕಂಡು ಬರ್ತದೆ. ಕಾಯಿಗಳು ಎಳೆದಿದ್ದಾಗ ಮರಿ ತಿಗಣೆಗಳು ಕಾಯಿ ಮತ್ತು ಬೆಳೆಯುವ ಹಂತದಲ್ಲಿರುವ ಬೀಜಗಳಿಂದ ರಸ ಹೀರೋದ್ರಿಂದ ಕಾಯಿಗಳು ಒಣಗಿ ಕಾಳುಗಳ ಬೆಳವಣಿಗೆ ಕುಂಠಿತವಾಗ್ತದೆ. ಮತ್ತೆ ಬಾಧೆಗೊಳಗಾದ ಕಾಯಿಗಳು ಒಣಗಿ ಉದುರುವುದನ್ನು ಸಹ ನಾವು ಗಮನಿಸಬಹುದು. ಇನ್ನ ಈ ತೊಗರಿ ಬೆಳೆಯನ್ನ ಬಾಧಿಸುವಂತ ಮುಖ್ಯವಾದ ಒಂದು ಕೀಟಗಳ ವರ್ಗ ಅಂದ್ರೆ ಕಾಯಿ ಕೊರಕಗಳು. ಹೌದು, ಇದ್ರ ಬಗ್ಗೆ ಸ್ವಲ್ಪ ಪರಿಚಯ ಮಾಡಿಕೊಡ್ತೀರ? ಈ ಕಾಯಿ ಕೊರಕಗಳು ತೊಗರಿಯಲ್ಲಿ ಬಹು ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ. ಕಾಯಿ ಕೊರಕದಲ್ಲಿ ಮೂರು ಜಾತಿಯ ಕಾಯಿ ಕೊರಕಗಳನ್ನು ನಾವು ತೊಗರಿಯಲ್ಲಿ ಕಾಣಬಹುದು. ಮೊದಲನೇದಾಗಿ ಎಲಿಕೋವರ್ಪ ಅಂತ, ಎರಡನೇದು ಮರುಕ, ಮತ್ತೆ ಮೂರನೇದಾಗಿ ತೊಗರಿ ಕಾಯಿ ನೊಣ. ಈ ಮೂರು ಬಹು ಮುಖ್ಯವಾದ ಕೀಟ ಪೀಡೆಗಳು. ಅಂದ್ರೆ ಇವು ಹೇಗೆ ಹಾನಿ ಮಾಡ್ತವೆ ಅಂತ? ಅಂದ್ರೆ ತೊಗರಿ ಬೆಳೆಗೆ ಅತಿ ಹೆಚ್ಚು ಬಾಧಿಸುವ ಕೀಟ ಪೀಡೆಗಳಂದ್ರೆ ಕಾಯಿ ಕೊರಕಗಳು. ಅವುಗಳಿಂದ ಸುಮಾರು 40-70% ಇಳುವರಿಯಲ್ಲಿ ಕುಂಠಿತ ಕಾಣಬಹುದು. ಈ ತೊಗರಿ ಕಾಯಿ ಕೊರಕಗಳು ವಿವಿಧ ಜಾತಿಗಳದಾಗಿದ್ದು ಕಾಯಿ ಕಟ್ಟುವ ಸಮಯದಿಂದ ಪ್ರಾರಂಭವಾಗಿ ಕಾಯಿ ಮತ್ತು ಬೀಜಗಳು ಬಲೆಯುವ ಸಮಯದವರೆಗೂ ಮುಂದುವರಿಯುತ್ತದೆ. ಈಗ ಹೆಲಿಕೋವರ್ಪ ತೊಗರಿ ಕಾಯಿ ಕೊರಕ ಅಂತ ಹೇಳಿದ್ರೆ, ಹೌದು, ಇದು ಹೇಗೆ ಹಾನಿ ಮಾಡುತ್ತೆ ತೊಗರಿ ಬೆಳೆಗೆ ಅಂತೀರಿ? ಇದು ಹೆಲಿಕೋವರ್ಪ ಬಹು ಮುಖ್ಯವಾದಂತ ಕೀಟ ಮತ್ತು ಇದರಿಂದ ತೊಗರಿ ಮೇಲೆ ಅತಿ ಹೆಚ್ಚು ಹಾನಿಯನ್ನು ಮಾಡುವಂತ ಕೀಟ ಇದು. ಈ ಕೀಟ ಬಹುಜಾತಿಯ ಬೆಳೆಗಳು ಅಂದ್ರೆ ಬರೀ ತೊಗರಿಗಷ್ಟೇ ಸೀಮಿತವಾಗಿಲ್ಲ, ಇದು ವಿವಿಧ ಜಾತಿಯ ಬೆಳೆಗಳನ್ನು ಸಹ ಬಾಧಿಸ್ತದೆ. ಮತ್ತೆ ಇದು ಈ ಹೆಲಿಕೋವರ್ಪ ಗಿಡಗಳ ಮೇಲೆ ಸಹ ಬಾಧಿಸ್ತದೆ. ಮರಿ ಕೀಡೆಗಳು ತೊಗರಿ ಗಿಡದ ಎಲೆಗಳನ್ನು ತಿನ್ನುತ್ತವೆ. ಮತ್ತೆ ಈ ಕೀಡೆಗಳು ಬೆಳೆದಂತೆಲ್ಲ ಕಾಯಿಗಳನ್ನು ಕೊರೆದು ಬೆಳೆಯುವ ಹಂತದಲ್ಲಿರುವ ಕಾಳುಗಳನ್ನು ಭಕ್ಷಿಸಿ ನಾಶಪಡಿಸ್ತವೆ. ಇದರಿಂದ ಆಗುವ ಹಾನಿ ಪ್ರಮಾಣ 30-40% ಇದ್ದು ಬೇರೆ ಕಾಯಿ ಕೊರಕಗಳಿಂದಾಗುವ ನಷ್ಟಕ್ಕಿಂತ ಹೆಚ್ಚಾಗಿರ್ತದೆ. ಈ ಮರಿ ಕೀಡೆಗಳು ಕಾಯಿಗಳನ್ನು ಬಾಧಿಸುವಾಗ ತನ್ನ ತಲೆ ಭಾಗವನ್ನು ಕಾಯಿಗಳ ಒಳಗೆ ಮತ್ತೆ ಹಿಂಭಾಗವು ಕಾಯಿಯಿಂದ ಹೊರಗಿರುವುದನ್ನು ನಾವು ಕಾಣಬಹುದು. ಇದು ಹೆಲಿಕೋರ್ಪ ತೊಗರಿ ಕಾಯಿ ಕೊರಕ. ಹೌದು. ಇನ್ನು ಗೂಡು ಮಾರುಹುಳು ಅಂತ ಹೇಳಿದ್ರಿ. ಹೌದು. ಇದು ಹೇಗೆ ಹಾನಿ ಮಾಡುತ್ತೆ ಅಂತ? ಈ ಗೂಡು ಮಾರುಹುಳುವಿನ ಕೀಡೆಗಳು ಹೂ ಮತ್ತು ಮೊಗ್ಗುಗಳನ್ನು ಮುದುಡಿ ಗೂಡು ಕಟ್ಟಿಕೊಳ್ತವೆ. ನಂತರ ಗೂಡಿನ ಒಳಗಡೆ ಈ ಕೀಡೆಗಳು ಸೇರಿಕೊಂಡು ಹೂ ಮತ್ತು ಮೊಗ್ಗುಗಳನ್ನು ತಿಂದು ನಾಶಪಡಿಸ್ತವೆ. ಇದರ ಬಾಧೆ ಮುಂದುವರೆದಲ್ಲಿ ಕೀಡೆಗಳು ಕಾಯಿಗಳನ್ನು ಕೊರೆದು ಬೀಜಗಳನ್ನು ಸಹ ತಿನ್ನುತ್ತವೆ. ಇದರಿಂದ ಇಳುವರಿಯಲ್ಲಿ ಕುಂಠಿತವಾಗದನ್ನು ನಾವು ಗಮನಿಸಬಹುದು. ಇದು ಗೂಡು ಮಾರುಹುಳುವಿನ ಬಗ್ಗೆ ಆಯಿತು. ಹೌದು. ಇನ್ನು ನಾವು ಈ ಕೀಟಗಳನ್ನು ಸಮಗ್ರವಾಗಿ ಹೇಗೆ ಹತೋಟಿ ಮಾಡೋದು ಅಂತೀರಿ? ಯಾವುದೇ ಕೀಟಗಳಾಗಲಿ ಯಾವುದೇ ಬೆಳೆಗಳಲ್ಲೂ ಸಹ ಆಗಲಿ ನಾವು ಒಂದು ವಿಧಾನದಿಂದ ಕೀಟವನ್ನು ಹತೋಟಿ ಮಾಡೋಕ್ಕಾಗೋದಿಲ್ಲ. ನಾವು ಕೀಟ ಹತೋಟಿ ಅಂದ ತಕ್ಷಣ ನಮ್ಮ ಮನಸ್ಸಲ್ಲಿ ಬರೋದು ರಾಸಾಯನಿಕಗಳನ್ನು ಬಳಸೋದು, ಅಂದರೆ ಕೀಟನಾಶಕಗಳನ್ನು ಬಳಸೋದು. ಹೌದು. ಈ ಕೀಟನಾಶಕವನ್ನು ಬಳಸೋದ್ರಿಂದ ಪರಿಸರದ ಮೇಲೆ ಅತಿ ಹೆಚ್ಚು ಹಾನಿ ಉಂಟಾಗ್ತದೆ. ಮತ್ತು ನಾವು ಪದೇ ಪದೇ ಈ ಕೀಟನಾಶಕಗಳನ್ನು ಬಳಸೋದ್ರಿಂದ ಕೀಟಗಳಲ್ಲಿ ನಿರೋಧಕ ಶಕ್ತಿಯನ್ನು ಸಹ ಬೆಳೆಸ್ಕೊಳ್ತದೆ. ಆದ್ದರಿಂದ ನಾವು ಸಮಗ್ರವಾದ ಕೀಟ ನಿರ್ವಹಣಾ ವಿಧಾನಗಳನ್ನು ಬಳಸ್ಬೋದು. ಈ ತೊಗರಿ ಕಾಯಿಕೊರಕಗಳಲ್ಲಿ ಮುಖ್ಯವಾಗಿ ಹೆಲಿಕೋವರ್ಪ ಕೀಟಪೀಡೆ ಬಹಳಷ್ಟು ಕೀಟನಾಶಕಗಳಿಗೆ ನಿರೋಧಕ ಶಕ್ತಿ ಬಳಸ್ಕೊಂಡಿದೆ. ಈ ಪೀಡೆ ನಾವು ಬರೀ ರಾಸಾಯನಿಕಗಳನ್ನು ಬಳಸಿ ನಿರ್ವಹಣೆ ಮಾಡುವುದು ಬಹಳ ಕಷ್ಟದ ಕೆಲಸ. ಆದ್ದರಿಂದ ಈ ಕೀಟವನ್ನು ನಿರ್ವಹಣೆ ಮಾಡಲು ನಮ್ಮಲ್ಲಿ ಲಭ್ಯ ಇರುವಂತಹ ಸಮಗ್ರ ಕೀಟ ನಿರ್ವಹಣಾ ವಿಧಾನಗಳನ್ನು ಬಳಸಿ ಈ ಕೀಟವನ್ನು ಅತಿ ಪರಿಣಾಮಕಾರಿಯಾಗಿ ಹತೋಟಿ ಮಾಡಬಹುದು. ಅಂದ್ರೆ ಆ ವಿಧಾನಗಳು ಯಾವ್ಯಾವು ಅಂತೀರಿ? ಅಂದ್ರೆ ನಾವು ತೊಗರಿಯನ್ನು ಎರಡು ತರ ಬೆಳಿತೀವಿ. ಒಂದು ಅಂತರ್ಬೆಳೆಯಾಗಿ ಬೆಳೆದಾಗ ಕಾಯಿ ಕೊರಕಗಳನ್ನ ಕೀಟನಾಶಕವಾದ ಅಂದ್ರೆ ಇಂಡಾಕ್ಸಾಕಾರ್ಬ್ 0.5 ml ಅಂದ್ರೆ ಅರ್ಧ ಮಿಲಿಲೀಟರ್ನಷ್ಟು ಅಥವಾ ಕ್ಲೋರೋಪೈರಿಫಾಸ್ ಕೀಟನಾಶಕವನ್ನು 2 ml ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಣೆ ಮಾಡೋದ್ರಿಂದ ಹತೋಟಿ ಮಾಡಬಹುದು. ಇದು ಅಂತರ್ಬೆಳೆಯಾಗಿ ಬೆಳೆದಾಗ. ಹೌದು. ಆದರೆ ನಾವು ತೊಗರಿಯನ್ನು ಏಕೆ ಬೆಳೆಯಾಗಿ ಸಹ ಬೆಳಿತೀವಿ? ಒಂದೇ ಬೆಳೆಯಾಗಿ ಅಂದರೆ 1 ಎಕರೆ 2 ಎಕರೆ 3 ಎಕರೆ ಪ್ರದೇಶದಲ್ಲಿ ಬರೀ ತೊಗರಿಯನ್ನೇ ಬೆಳೆದಾಗ ಕೇವಲ ಕೀಟನಾಶಕಗಳನ್ನು ಬಳಸಿ ಕೀಟಗಳನ್ನು ಹತೋಟಿ ಮಾಡುವುದು ಬಹಳ ಕಷ್ಟ. ಆದ್ದರಿಂದ ನಾವು ಸಮಗ್ರ ಕೀಟ ನಿರ್ವಹಣಾ ವಿಧಾನಗಳನ್ನು ಅಳವಡಿಸಬೇಕು. ಅಂದರೆ ಈ ಸಮಗ್ರ ಕೀಟ ನಿರ್ವಹಣಾ ವಿಧಾನದಲ್ಲಿ ಯಾವ್ಯಾವ ಕ್ರಮಗಳು ಬರ್ತವೆ ಅಂತೀರಿ? ಈ ಸಮಗ್ರ ಕೀಟ ನಿರ್ವಹಣಾ ವಿಧಾನಗಳಲ್ಲಿ ಇದು ಬೇಸಾಯ ಕ್ರಮಗಳಿಂದ ಪ್ರಾರಂಭವಾಗುತ್ತೆ. ಮೊದಲನೇದಾಗಿ ಬೇಸಾಯ ಕ್ರಮಗಳು ಬರ್ತವೆ. ಹೌದು. ಬೇಸಾಯ ಕ್ರಮ ಅಂತ ಹೇಳಿದ್ರೆ ಈ ತೊಗರಿ ಬೆಳೆ ಕಟಾವಾದ ನಂತರ ಬೇಸಿಗೆಯಲ್ಲಿ ನಾವು ಆಳವಾಗಿ ಉಳುಮೆ ಮಾಡುವುದರಿಂದ ಈ ಕಾಯಿಕೊರಕ ಹುಳು ಕೋಶಾವಸ್ಥೆ ಮಣ್ಣಿನಲ್ಲಿರ್ತದೆ. ಆಳವಾಗಿ ಉಳುಮೆ ಮಾಡೋದ್ರಿಂದ ಆ ಕೋಶಗಳು ಹೊರಗಡೆ ಬರ್ತವೆ. ಆವಾಗ ಪಕ್ಷಿಗಳು ಅದನ್ನ ಆರಿಸಿ ತಿನ್ನೋದ್ರಿಂದ ನಾವು ಕೋಶಾವಸ್ಥೆಯಲ್ಲಿರುವ ಕೀಟಗಳನ್ನ ನಾಶ ಮಾಡಬಹುದು. ಇದು ಮುಖ್ಯವಾಗಿ ಬೇಸಾಯ ಕ್ರಮಗಳ ಬಗ್ಗೆ ಆಯಿತು. ಹೌದು. ಇದನ್ನ ಬಿಟ್ಕೊಂಡ್ರೆ ಇನ್ಯಾವ ಕ್ರಮ ಇದೆ ಅಂತೀರಿ? ಮತ್ತೆ ನಾವು ಈ ತೊಗರಿ ಬೆಳೆಯಲ್ಲಿ ತೊಗರಿ ಬೆಳೆದಾಗ ಅಂದ್ರೆ ಕಾಯಿ ಹಂತದಲ್ಲಿ ನಾವು ಪಕ್ಷಿಗಳನ್ನ ಆಕರ್ಷಿಸಬೇಕು. ತೊಗರಿ ಹೊಲಗಳಲ್ಲಿ ಅಂದ್ರೆ ಆ ಪಕ್ಷಿಗಳನ್ನು ಹೇಗೆ ಆಕರ್ಷಿಸೋದಂದ್ರೆ ಈ ತೊಗರಿ ಬೆಳೆಯಲ್ಲಿ ತೊಗರಿ ಗಿಡಕ್ಕಿಂತ ಎತ್ತರವಾದ ಅಂದ್ರೆ ಕವಲೊಡೆದ ಊರುಗೋಲನ್ನು ಹಾಕಬೇಕು. ಹಾಗೆ ಊರುಗೋಲು ನೆಡೋದ್ರಿಂದ ಪಕ್ಷಿಗಳು ಆ ಊರುಗೋಲುಗಳ ಮೇಲೆ ಕೂತು ಆ ಬೆಳೆದ ಕಾಯಿ ಕೊರಕ ಕೀಡೆಗಳನ್ನು ಹುಡುಕಿ ತಿಂತವೆ. ಈ ಕಾಯಿ ಕೊರಕ ಕೀಡೆಗಳು ದೊಡ್ಡದಾಗಿ ಬೆಳೆದಾಗ ಈ ತೊಗರಿ ಗಿಡದ ಕೆಳಗೆ ಒಂದು ಬಟ್ಟೆ ಆಗಲಿ ಅಥವಾ ಖಾಲಿ ಚೀಲ ಆಗಲಿ ಅದನ್ನು ಹಾಸ್ಬಿಟ್ಟು ಅದರ ಮೇಲೆ ತೊಗರಿ ಗಿಡವನ್ನು ಅಗಲಾಡಿಸಿದ್ರೆ ಈ ಬೆಳೆದಂಥ ಕೀಡೆಗಳು ಬಟ್ಟೆ ಮತ್ತು ಖಾಲಿ ಚೀಲದ ಮೇಲೆ ಬೀಳ್ತದೆ. ಅಂತಹ ಕೀಟಗಳನ್ನು ನಾವು ಕ್ರೋಢೀಕರಿಸಿ ಸಾಯಿಸಬಹುದು. ಇದು ಒಂದು ಉತ್ತಮವಾದಂಥ ಕ್ರಮ. ಹೌದು. ಇದನ್ನು ಬಿಟ್ಕೊಂಡ್ರೆ ಇನ್ಯಾವ ಕ್ರಮ ಇದೆ ಅಂತ? ಇನ್ನು ನಾವು ಮೋಹಕ ಬಲೆಗಳನ್ನು ಉಪಯೋಗಿಸಬಹುದು. ಮೋಹಕ ಬಲೆಗಳು ಅಂತ ಹೇಳಿದ್ರೆ ಇದು ಲಿಂಗಾಕರ್ಷಕ ಬಲೆಗಳು. ಅಂದ್ರೆ ನಾವು ಬಲೆಗಳಲ್ಲಿ ಲಿಂಗಾಕರ್ಷಕ ವಸ್ತು ಅಂದ್ರೆ ಲ್ಯೂರ್ ಅಂತ ಇರ್ತದೆ, ಅದನ್ನ ಬಲೆಯಲ್ಲಿ ಇಟ್ಟು ಅದು ಹೆಣ್ಣಿನಿಂದ ತೆಗೆದಿರ್ತಕ್ಕಂತಹ ರಾಸಾಯನಿಕಗಳು. ಲ್ಯೂರು ಮೋಹಕ ವಸ್ತು. ಹೌದು. ಆ ಮೋಹಕ ವಸ್ತುವಿನ ವಾಸನೆ ಬಂದಾಗ ಈ ಗಂಡು ಪತಂಗಗಳು ಅದಕ್ಕೆ ಆಕರ್ಷಿತವಾಗ್ತವೆ. ಆ ಗಂಡು ಪತಂಗಗಳು ಆಕರ್ಷಿತವಾಗಿ ಅವು ಬಲೆಗಳಲ್ಲಿ ಬೀಳ್ತವೆ. ಆ ಬಲೆಯಲ್ಲಿ ನಾವು ವಿಷಕಾರಕ ವಸ್ತುಗಳನ್ನು ಸಹ ಇಟ್ಟಿರ್ತೀವಿ. ಒಮ್ಮೆ ಪತಂಗಗಳು ಬಲೆಗೆ ಬಿದ್ದಾಗ ಆ ವಿಷಕಾರಕ ಅಂದ್ರೆ ಕೀಟನಾಶಕಗಳಿಂದ ಅದನ್ನ ತಿನ್ನೋದ್ರಿಂದ ಆ ಪತಂಗಗಳು ಅಲ್ಲೇ ಸಾಯ್ತವೆ, ಮತ್ತೆ ಅವು ಹೊರಗಡೆ ಬರೋದಿಲ್ಲ. ಹಾಗೆ ಮಾಡೋದ್ರಿಂದ ನಾವು ಈ ಕೀಟ ಪೀಡೆಗಳ ವಂಶಾಭಿವೃದ್ಧಿಯನ್ನ ಕಡಿಮೆ ಮಾಡಬಹುದು. ಅಂದ್ರೆ ಒಂದು ದಿನಕ್ಕೆ ಎಷ್ಟು ಈ ಪತಂಗಗಳು ಬಿದ್ದಾಗ ನಾವು ಹತೋಟಿ ಕ್ರಮಕ್ಕೆ ಮುಂದಾಗಬೇಕಾಗುತ್ತೆ? ಈಗ ನಾವು ಮೋಹಕ ಬಲೆ ಉಪಯೋಗಿಸುವಾಗ ಇಪ್ಪತ್ತು ದಿನಗಳಿಗೊಮ್ಮೆ ಮೋಹಕ ವಸ್ತು ಅಂದ್ರೆ ಲೂರ್ನ ಬದಲಿಸಬೇಕು. ಮತ್ತೆ ಬಲೆಗಳನ್ನು ನಾವು ಪ್ರತಿದಿನ ವೀಕ್ಷಿಸ್ತಾ ಇರಬೇಕು. ಒಂದು ದಿನಕ್ಕೆ ಒಂದು ಬಲೆಯಲ್ಲಿ ಐದು ಅಥವಾ ಹೆಚ್ಚಿನ ಪತಂಗಗಳು ಬಿದ್ದಿದ್ರೆ ನಾವು ಕೀಟಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ ಅಂತ ತಿಳ್ಕೊಂಡು ಸೂಕ್ತ ಹತೋಟಿಗೆ ನಾವು ಮುಂದಾಗಬೇಕು. ಇನ್ನ ಈ ಮೋಹಕ ಬಲೆಯನ್ನು ಬಿಟ್ಕೊಂಡ್ರೆ ನಾವು ಕ್ರಮ ಅನುಸರಿಸಬಹುದು ಅಂತ ಅಂದ್ರೆ ನಾವು ಈ ಮೂರು ವಿಧಾನಗಳನ್ನು ಅಳವಡಿಸಿ ಮತ್ತೆ ಕೀಟ ಪೀಡೆಗಳ ಸಂಖ್ಯೆ ಹೆಚ್ಚಾಗ್ತಾ ಇದ್ರೆ ನಾವು ಪರಿಸರ ಸ್ನೇಹಿ ಪೀಡೆ ನಾಶಕ ಪದ್ಧತಿಯನ್ನ ಅಳವಡಿಸಬೇಕು. ಈ ಪರಿಸರ ಸ್ನೇಹಿ ಅಂತ ಹೇಳಿದ್ರೆ ಕಾಯಿ ಕೊರಕದ ನಂಜು ಅಂದ್ರೆ HANPV ಅಂತ, ಅದು ಸುಮಾರು 200 LE ನಂಜು ರೋಗಾಣುವನ್ನ 400 L ನೀರಿನಲ್ಲಿ ಬೆರೆಸಿ 0.1% ಟೀಪಾಲ್ ಮತ್ತು 0.5 ಬೆಲ್ಲದ ಪಾಕವನ್ನು ಬೆರೆಸಿ ಇದನ್ನ ಸಾಯಂಕಾಲದ ಸಮಯದಲ್ಲಿ ಸಿಂಪಡಿಸೋದ್ರಿಂದ ಹೆಚ್ಚು ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತದೆ. ಮತ್ತೆ ಇದು ಯಾವ ತರ ಮಾಡುತ್ತೆ ಅಂತ ಹೇಳಿದ್ರೆ ಕೀಡೆಗಳಿಗೆ ನಂಜಾಣು ತಗಲಿ ನಂಜು ರೋಗ ಬಂದು ಕೀಡೆಗಳು ಸಾಯ್ತವೆ. ಈ ನಂಜಾಣುವಿನ ಬಾಧೆಗೆ ಒಳಗಾದಂತ ಕೀಡೆಗಳು ಗಿಡದ ತುದಿ ಭಾಗಕ್ಕೆ ಹೋಗಿ ತಲೆ ಕೆಳಗಾಗಿ ಜೋತಾಡಿ ಸಾಯ್ತವೆ. ನಾವು ಹಾಗೆ ಸತ್ತ ಕೀಡೆಗಳು ಕಪ್ಪು ಬಣ್ಣಕ್ಕೆ ತಿರುಗಿರ್ತವೆ. ಅಂತ ಕೀಡೆಗಳನ್ನ ಒಂದು ಬಟ್ಟಲಿನಲ್ಲಿ ನೀರು ಹಾಕೊಂಡು ಅದನ್ನೆಲ್ಲ ಕಲೆಕ್ಟ್ ಮಾಡಿ ಸುಮಾರು 2-3 ದಿನಗಳ ನಂತರ ಅಂದ್ರೆ ನಾವು ಮಿಕ್ಸರ್ ಅಲ್ಲಿ ಹಾಕಿ ಅದನ್ನ ರುಬ್ಬಿಟ್ಟು ಮತ್ತೆ ನಂಜಾಣು ತಯಾರಿಸಿ ಅದೇ ನಂಜಾಣುವನ್ನು ನಾವು ಮತ್ತೆ ಸಿಂಪಡಿಸಬಹುದು. ಅಂದ್ರೆ ಒಂದ್ಸರಿ ನಾವು ಈ HANPV ನಂಜಾಣುವನ್ನು ತರಬೇಕಾ? ಹೌದು, ಒಂದ್ಸರ್ತಿ ತಂದು ಆಮೇಲೆ ಅದನ್ನ ಮತ್ತೆ ಪುನರ್ಬಳಕೆ ಮಾಡ್ಕೊಂಡು ಹೋಗ್ತಾ ಇರ್ಬೋದು. ಸತ್ತ ಮರಿಗಳನ್ನ ನಾವು ಕ್ರೋಢೀಕರಿಸಿ ಅರದು ಮತ್ತೆ ಮತ್ತೆ ಅದನ್ನ ಸಿಂಪಡಣೆ ಮಾಡಬಹುದು. ಇನ್ನ ಸಸ್ಯಜನ್ಯ ಕೀಟನಾಶಕಗಳನ್ನು ಏನಾದ್ರು ಬಳಸ್ಕೋಬಹುದು ಇದಕ್ಕೆ? ಹೌದು, ಬೇವಿನ ಬೀಜದ ಕಷಾಯವನ್ನ ನಾವು ಬಳಸಬಹುದು. ಅದನ್ನು ತಯಾರು ಮಾಡೋದು ಹೇಗೆ ಅಂತೀರಿ? ಅದು ನಾವು HANPV ಸಿಂಪಡಿಸಿದ 10-15 ದಿನಗಳ ನಂತರ 4% ಬೇವಿನ ಬೀಜದ ಕಷಾಯವನ್ನ ಸಿಂಪಡಣೆ ಮಾಡಬೇಕಾಗ್ತದೆ. ಈ ಕಷಾಯ ತಯಾರಿಸುವ ವಿಧಾನ ಹೇಗಂತ ಹೇಳಿದ್ರೆ, ಒಂದು 32 kg ಬೇವಿನ ಬೀಜದ ಪುಡಿ ಸುಮಾರು 50 L ನೀರಿನಲ್ಲಿ ಒಂದು ರಾತ್ರಿ ನೆನೆಸಬೇಕು. ಮತ್ತೆ ಅದನ್ನ ಮಾರನೇ ದಿನ ಸೋಸಿ ಬಂದ ದ್ರಾವಣಕ್ಕೆ 400 g ಸಾಬೂನಿನ ಪುಡಿ ಸೇರಿಸಿ ನಂತರ 350 L ನೀರಿಗೆ ಬೆರೆಸಿ 50 L ಬೇವಿನ ಬೀಜದ ದ್ರಾವಣ ಸೇರಿಸಿ ಒಟ್ಟು 400 L ದ್ರಾವಣವನ್ನ 1 ಎಕರೆಗೆ ಸಿಂಪಡಿಸಬೇಕು. ನಾವು ಸಿಂಪಡಣೆ ಮಾಡಿದ್ಮೇಲೆ ಮತ್ತೆ ಏನಾದ್ರೂ ಕೀಟನಾಶಕ ಸಿಂಪಡಣೆ ಮಾಡಬೇಕಾಗತ್ತ? ಹೌದು, ಅವಶ್ಯ ಬಿದ್ದಲ್ಲಿ ನಾವು ಬೇವಿನ ಬೀಜದ ಕಷಾಯ ಸಿಂಪಡಿಸಿದ ನಂತರ ಮತ್ತೆ ಕೀಟ ಬಾಧೆಗಳು ಕಂಡು ಬಂದಲ್ಲಿ 10-15 ದಿನಗಳ ನಂತರ ಇಂಡಾಕ್ಸಾಕಾರ್ಬ್ ಅಂತ ರಾಸಾಯನಿಕ ಅಂದ್ರೆ ಕೀಟನಾಶಕ 0.5 ml ಅಂದ್ರೆ ಅರ್ಧ ಮಿಲಿಲೀಟರ್ನಷ್ಟು ಅಥವಾ ಸ್ಪೈನೋಸಾಡ್ ಅಂತ 0.15 ml ಅಥವಾ ಕ್ಲೋರೋಪೈರಿಫಾಸ್ 2 ml. ಈ ಮೂರು ಕೀಟಗಳ ನಾಶಕಗಳಲ್ಲಿ ಯಾವುದಾದರೂ ಒಂದನ್ನು ಒಂದು ಬಾರಿ ಸಿಂಪಡಿಸಿದಲ್ಲಿ ನಾವು ಕಾಯಿ ಕೊರಕವನ್ನು ಹತೋಟಿ ಮಾಡಬಹುದು. ಇದು ಬಹಳ ಮುಖ್ಯವಾದಂತ ಒಂದು ಅಂಶ. ಹೌದು, ಇನ್ನ ಈ ಕೀಟನಾಶಕಗಳನ್ನ ಬಳಸುವಾಗ ನಾವು ಏನು ಎಚ್ಚರಿಕೆಯನ್ನು ವಹಿಸಬೇಕು ಅಂತೀರಿ? ನಾವು ಯಾವುದೇ ಸಸ್ಯ ಸಂರಕ್ಷಣಾ ಅಥವಾ ಕೀಟನಾಶಕಗಳನ್ನು ಬಳಸುವಾಗ ಬಹಳ ಮುನ್ನೆಚ್ಚರಿಕೆಯನ್ನು ವಹಿಸಬೇಕಾಗ್ತದೆ. ಅಂದ್ರೆ ಶಿಫಾರಸು ಮಾಡಿದ ಕೀಟನಾಶಕಗಳನ್ನ ಶಿಫಾರಸು ಮಾಡಿದ ಪ್ರಮಾಣದಲ್ಲೇ ಬಳಸಬೇಕು. ಜಾಸ್ತಿ ಬಳಸಕ್ಕೆ ಹೋಗಬಾರದು. ಜಾಸ್ತಿ ಬಳಸೋದ್ರಿಂದ ಜಾಸ್ತಿ ಬೇಗ ನಮಗೆ ನಿಯಂತ್ರಣ ಸಿಗುತ್ತೆ ಅನ್ನೋ ತಪ್ಪು. ಹೌದು, ಯಾಕಂದ್ರೆ ಕೆಲವು ರೈತರು ಈ ಕೀಟ ಪೀಡೆಗಳು ಕಂಡು ಬಂದಾಗ 2-3 ಕೀಟನಾಶಕಗಳನ್ನ ಬೆರೆಸಿ ಸಿಂಪಡಣೆ ಮಾಡೋದ್ರಿಂದ ಅದು ಪರಿಸರದ ಮೇಲೆ ಹಾನಿ ಅಷ್ಟೇ ಮಾಡಲ್ಲ, ಇದರ ನ್ಯಾಚುರಲ್ ಎನಿಮೀಸ್ ನೈಸರ್ಗಿಕ ಶತ್ರುಗಳು ಅವುಗಳನ್ನು ನಾಶ ಮಾಡ್ತವೆ. ಮತ್ತೆ ಕೀಟ ಪೀಡೆಗಳಲ್ಲಿ ನಿರೋಧಕ ಶಕ್ತಿಗಳು ಜಾಸ್ತಿ ಬೆಳೀತದೆ. ಆದ್ರಿಂದ ಶಿಫಾರಸು ಮಾಡಿದ ಕೀಟನಾಶಕಗಳನ್ನ ಶಿಫಾರಸು ಮಾಡಿದ ಪ್ರಮಾಣದಲ್ಲಿ ಬಳಸಬೇಕು. ಹೌದು, ಮತ್ತೆ ಸಿಂಪಡಣೆಯನ್ನ ನಾವು ಹೂ ಕಟ್ಟುವ ಮೊದಲು ಮತ್ತು ಕಾಯಿ ಕಟ್ಟುವ ಸಂದರ್ಭದಲ್ಲಿ ಮಾತ್ರ ತೆಗೆದುಕೊಳ್ಬೇಕು. ಅಂದ್ರೆ ಮೊಗ್ಗಿನ ಹಂತದಲ್ಲಿ ತಗೋಬೇಕು. ಹೂವಿನ ಹಂತದಲ್ಲಿ ತಗೊಂಡ್ರೆ ಚಿಟ್ಟೆಗಳು, ಪರಾಗಸ್ಪರ್ಶ ಸಹಾಯವಾಗಂತಹ ಜೇನಿನ ನೊಣಗಳು ಮತ್ತು ಚಿಟ್ಟೆಗಳು ಸಹ ನಾಶವಾಗ್ತವೆ. ಆದ್ರಿಂದ ನಾವು ಹೂ ಹಂತದಲ್ಲಿ ಸಿಂಪಡಣೆಯನ್ನ ಮಾಡಬಾರ್ದು. ಅದಕ್ಕಿಂತ ಮುಂಚೆ ಮಾಡಬೇಕು, ಇಲ್ಲ ಕಾಯಿ ಕಟ್ಟೋ ಸಮಯದಲ್ಲಾದ್ರೂ ಮಾಡಬೇಕು. ಸರಿ, ಇದು ಬಹಳ ಮುಖ್ಯವಾದ. ಹೌದು, ಜೇನು ನೊಣಗಳ ಸಂಖ್ಯೆನೆ ಕಡಿಮೆ ಆಗ್ತಾ ಇದೆ ಅಂತ ಒಂದು ವರದಿ ಇದೆ. ಹೌದು, ಅದಕ್ಕೆ ಈ ಕೀಟನಾಶಕಗಳ ಸಿಂಪಡಣೆ ಕೂಡ ಬಹಳ ಮುಖ್ಯ ಅಂತಾರೆ. ತೊಗರಿ ಬೆಳೆಯಂತವರು ಈ ಅಂಶವನ್ನು ವಿಶೇಷವಾಗಿ ಗಮನದಲ್ಲಿ ಇಟ್ಕೋಬೇಕು. ಮತ್ತೆ ಕೀಟನಾಶಕಗಳನ್ನ ಕೀಟ ಪೀಡೆಗಳ ಬಾಧೆ ಕಂಡು ಬಂದಾಗ ಮಾತ್ರ ಸಿಂಪರಣೆ ಮಾಡಬೇಕು. ಈ ನಮ್ಮ ರೈತ ಬಾಂಧವರಲ್ಲಿ ಅವ್ರ ಮನಸ್ಸಲ್ಲಿ ಏನಿರ್ತದೆ ಅಂತ ಹೇಳಿದ್ರೆ, ಈ ಕೀಟ ಪೀಡೆ ಬರಬಹುದು ಅಂತೇಳಿ ಸುಮಾರು ಒಂದು 10-15 ದಿನ ಮೊದಲೇನೆ ಮುಂಚಿತವಾಗಿ ಸಿಂಪರಣೆಯನ್ನು ಮಾಡಿಬಿಡ್ತಾರೆ. ಆ 15 ದಿನಗಳ ಮುಂಚಿತವಾಗಿ ಸಿಂಪರಣೆ ಮಾಡೋದ್ರಿಂದ ಆ ಕೀಟನಾಶಕದ ಅಂಶ ಏನಿರ್ತದೆ, ಆ ಕೀಟನಾಶಕದ ಪ್ರಮಾಣ ಏನಿರ್ತದೆ ಗಿಡಗಳಲ್ಲಿ, ಅದು 15 ದಿನ ಮಾತ್ರ ಇರೋದು. ಅಲ್ಲಿವರೆಗೆ ಕೀಟ ಪೀಡೆ ಬರಲಿಲ್ಲ ಅಂತ ಹೇಳಿದ್ರೆ ಮತ್ತೆ 15 ದಿನಗಳ ನಂತರ ಬಂದ್ರೆ ಆ ನಾವು ಸಿಂಪರಣೆ ಮಾಡಿದ್ದೆಲ್ಲ ವ್ಯರ್ಥವಾಗ್ತದೆ. ಆದ್ರಿಂದ ಕೀಟ ಪೀಡೆಗಳು ಕಂಡು ಬಂದಾಗ ಮಾತ್ರ ನಾವು ಸಿಂಪರಣೆಯನ್ನು ತಗೋಬೇಕು. ಮತ್ತೆ ಮೋಡ ಕವಿದ ವಾತಾವರಣ ಇದ್ದಾಗ ಸಿಂಪರಣೆ ಮಾಡಬಾರ್ದು. ಯಾಕೆ ಅಂತ ಹೇಳಿದ್ರೆ, ಈಗ ನಾವು ಸಿಂಪರಣಾ ದ್ರಾವಣವನ್ನ ಗಿಡದ ಮೇಲೆ ಸಿಂಪರಣೆ ಮಾಡ್ತೀವಿ. ಆ ಸಿಂಪರಣಾ ದ್ರಾವಣ ಮಾಡುವಾಗ ಎಲೆಗಳು ಅವು ಒಣಗಿದ ತರ ಇರಬೇಕು. ನೀರಿದ್ರೆ ಆ ಸಿಂಪರಣಾ ದ್ರಾವಣ ತೊಳೆದುಕೊಂಡು ಹೋಗ್ತದೆ, ಜಾರ ಹೋಗ್ಬಿಡುತ್ತೆ. ಹೌದು, ಅದು ಸಹ ವ್ಯರ್ಥವಾಗೋದ್ರಿಂದ ಮೋಡ ಕವಿದ ವಾತಾವರಣ ಇದ್ದಾಗ ಸಿಂಪರಣೆ ಮಾಡಬಾರ್ದು. ಅಂದ್ರೆ ಒಣ ವಾತಾವರಣ ಇದ್ದಾಗ ಸುಲಭವಾಗಿ ಹೀರ್ಕೊಳ್ತದೆ. ಹೌದು, ಹೀರ್ಕೊಳ್ತದೆ. ಕೀಡೆಗಳು ಮೇಲ್ಗಳು ಸಹ ಬೀಳ್ತದೆ. ಆವಾಗ ಹತೋಟಿ ಹೆಚ್ಚು ಪರಿಣಾಮಕಾರಿ ಆಗ್ತದೆ. ಮತ್ತೆ ಇನ್ನೇನು ಮುನ್ನೆಚ್ಚರಿಕೆ ವಹಿಸಬಹುದು? ಮತ್ತೆ ಸಿಂಪರಣೆ ಮಾಡುವಂತ ವ್ಯಕ್ತಿ, ಈಗ ನಾವು ಹೆಚ್ಚು ಗಮನಿಸ್ತಾ ಇರ್ತೀವಿ, ಸಿಂಪರಣೆ ಮಾಡ್ತಾ ಇರ್ತಾರೆ, ಆ ಬೀಡಿ ಸೇದೋದು ಅದೇ ಕೈಯಲ್ಲಿ, ಸಿಗರೇಟ್ ಸೇದೋದು ಅದೇ ಕೈಯಲ್ಲಿ, ಸರಿಯಾಗಿ ತೊಳಿಲ್ದಂಗ್ ಊಟ ಮಾಡೋದು, ಎಲೆ ಅಡಿಕೆ ಹಾಕೊಳ್ಳೋದು ಇದೆಲ್ಲ ಅವರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರ್ತದೆ. ಅಂತ ಸಮಯದಲ್ಲಿ ಏನ್ ಮಾಡ್ಬೇಕಂದ್ರೆ, ಸಿಂಪರಣೆ ಮುಗಿದ ನಂತರ ಸಿಂಪರಣೆ ಮಾಡಿದಂತ ವ್ಯಕ್ತಿ ಸೋಪಿನಿಂದ ಕೈಗಳನ್ನು ತೊಳೆದು ಊಟ ಮಾಡಬೇಕು. ಮತ್ತೆ ಅವರ ಬೇರೆ ಎಲೆ ಅಡಿಕೆ ತಿನ್ನೋದಾಗ್ಲಿ ಅಂತ ಕೆಲಸನ ಮಾಡಬೇಕು. ಅಂದ್ರೆ ಮುಖ್ಯವಾಗಿ ಇವರು ಈ ಕೀಟನಾಶಕಗಳನ್ನು ಸಿಂಪರಣೆ ಮಾಡುವಾಗ ವಿಶೇಷವಾಗಿ ಎಚ್ಚರಿಕೆಯನ್ನು ವಹಿಸಬೇಕು. ಗಾಳಿಗೆ ವಿರುದ್ಧವಾಗಿ ಸಿಂಪರಣೆ ಮಾಡಿದ್ರೆ, ಗಾಳಿಗೆ ವಿರುದ್ಧವಾಗಿ ಸಿಂಪರಣೆ ಮಾಡಿದ್ರೆ ಆ ಸಿಂಪರಣ ದ್ರಾವಣ ಸಿಂಪರಣೆ ಮಾಡುವಂತ ವ್ಯಕ್ತಿ ಮೇಲೆ ಬೀಳುತ್ತದೆ, ಮತ್ತೆ ಅವರ ಮೂಗಿನ ಮೂಲಕ ಬಾಯಿ ಮೂಲಕ ಕೀಟನಾಶಕ ಅವರ ಶರೀರವನ್ನು ಸೇರ್ಕೊಂತದೆ. ಅಂದ್ರೆ ನಾವು ಗಾಳಿಗೆ ಬೆನ್ ಮಾಡಿಕೊಂಡು ಗಾಳಿ ಕಡೆಗೇನೆ ಚಲಿಸಬೇಕಾಗ. ಹೌದೌದು, ಗಾಳಿಗೆ ವಿರುದ್ಧವಾಗಿ ಸಿಂಪರಣೆ ಮಾಡಬಾರದು. ರೈತ ಬಾಂಧವರೇ, ತಮಗೆ ಈ ತೊಗರಿಯಲ್ಲಿ ಕಂಡುಬರುವಂತಹ ಕೀಟಪೀಡೆಗಳು ಅವುಗಳ ನಿಯಂತ್ರಣ ಕ್ರಮಗಳ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದ್ರೆ ಡಾಕ್ಟರ್ ಸಿ ಮಂಜಾನಾಯಕ್ ಅವರನ್ನ ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸಬಹುದು. ದೂರವಾಣಿ ಸಂಖ್ಯೆ ಹೀಗಿದೆ: 9487739978. ದೂರವಾಣಿ ಸಂಖ್ಯೆ ಮತ್ತೊಮ್ಮೆ ಕೇಳಿ: 9487739978. ತುಂಬಾ ಸಂತೋಷ ಡಾಕ್ಟರ್ ಮಂಜಾನಾಯಕ್ ಅವರೇ. ತಾವು ಇದುವರೆಗೂ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ತೊಗರಿ ಬೆಳೆಯನ್ನು ಬಾರಿಸುವಂತಹ ಮುಖ್ಯವಾದ ಕೀಟಪೀಡೆಗಳು ಮತ್ತು ಅವುಗಳ ನಿಯಂತ್ರಣ ಕ್ರಮಗಳ ಬಗ್ಗೆ ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದೀರ. ನಿಮಗೆ ತುಂಬಾ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ತೊಗರಿ ಬೆಳೆಯನ್ನ ಬಾಧಿಸುವ ಕೀಟಪೀಡೆಗಳು ಮತ್ತು ನಿರ್ವಹಣೆ ಕುರಿತು ಕೃಷಿ ಕೀಟಶಾಸ್ತ್ರ ಪ್ರಾಧ್ಯಾಪಕರಾದ ಡಾ ಸಿ ಮಂಜಾನಾಯಕ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇನ್ನು ಕೇಳಿ ಕೃಷಿ ಮಾಹಿತಿ. ಇವತ್ತಿನ ಆಧುನಿಕ ಕೃಷಿ ಪದ್ಧತಿಗಳಲ್ಲಿ ಪರಿಕರಗಳ ಅತಿಯಾದ ಬಳಕೆ, ಅದರಲ್ಲೂ ರಸಗೊಬ್ಬರದ ಒಂದು ದುರ್ಬಳಕೆಯಿಂದಾಗಿ ಬೆಳೆ ಉತ್ಪಾದನೆ ಮತ್ತು ಪರಿಸರ ಸಮತೋಲನದ ಮೇಲೆ ವ್ಯತಿರಿಕ್ತ ಪರಿಣಾಮ ಉಂಟಾಗ್ತಾ ಇದೆ. ಬೆಳೆ ಉತ್ಪಾದನೆ ಹೆಚ್ಚಿಸುವಂಥ ಏಕೈಕ ಗುರಿಯ ಒಂದು ಬಯಕೆಯಿಂದಾಗಿ ವಿವೇಚನೆ ಇಲ್ಲದಲೇ ರಸಗೊಬ್ಬರ, ಕೀಟನಾಶಕ ಮತ್ತು ಕಳೆನಾಶಕಗಳ ಬಳಕೆ ಹೆಚ್ಚುತ್ತಾ ಸಾಗ್ತಾ ಇರೋದ್ರಿಂದ ಮಣ್ಣಿನ ಆರೋಗ್ಯ ಕಡಿಮೆ ಆಗ್ತಾ ಇದೆ. ನೀರು ಮತ್ತು ಪರಿಸರದ ಮೇಲೆ ತೀವ್ರವಾದಂಥ ಕೆಟ್ಟ ಪರಿಣಾಮಗಳು ಉಂಟಾಗ್ತಾ ಇದ್ದಾವೆ. ಇಂದು ಉತ್ಪಾದನಾ ಗುರಿಗೆ ಸರಿಸಮನಾಗಿ ಭೂಮಿಯ ಫಲವತ್ತತೆಯನ್ನು ನಾವು ಕಾಪಾಡುವ ಸಲುವಾಗಿ ಮಣ್ಣಿಗೆ ಸೇರಿಸಬೇಕಾದಂಥ ಸಾವಯವ ಗೊಬ್ಬರಗಳ ಬಳಕೆಯನ್ನು ಹೆಚ್ಚಿಸುವಂಥ ಗೋಜಿಗೆ ನಾವು ಹೋಗ್ತಾ ಇಲ್ಲ. ಇದರಿಂದ ಮಣ್ಣಿನ ಫಲವತ್ತತೆ ಕಡಿಮೆಯಾಗಿ ಗುಣಮಟ್ಟದ ಅರಿಕ ಉತ್ಪಾದನೆಗೆ ಕುಂದುಂಟಾಗ್ತಾ ಇದೆ. ಇದನ್ನು ತಪ್ಪಿಸೋದಕ್ಕೆ ಕೃಷಿಯಲ್ಲಿ ಸಾವಯವ ಪದಾರ್ಥಗಳನ್ನು ಹೆಚ್ಚು ಹೆಚ್ಚಾಗಿ ನಾವು ಉಪಯೋಗಿಸಿ ಭೂಮಿಯ ಫಲವತ್ತತೆಯನ್ನು ಹೆಚ್ಚಿಸೋದ್ರ ಮೂಲಕ ಉತ್ಪಾದಕತೆಯನ್ನು ಅಧಿಕಗೊಳಿಸ್ಕೊಳ್ಬಹುದು. ಅಲ್ಲದೆ ಪರಿಸರ ಮಾಲಿನ್ಯವನ್ನು ಉಂಟು ಮಾಡುವಂತಹ ಕೀಟನಾಶಕ ಮತ್ತು ಕಳೆನಾಶಕಗಳ ಬದಲಾಗಿ ಜೈವಿಕ ವಿಧಾನ ಮತ್ತು ಸಾವಯವ ಮೂಲದ ಕೀಟನಾಶಕಗಳ ಬಳಕೆಗೆ ಹೆಚ್ಚು ಒತ್ತನ್ನು ನೀಡೋದು ಸಾವಯವ ಕೃಷಿಯ ಮುಖ್ಯ ಉದ್ದೇಶ. ಸಾವಯವ ಕೃಷಿಯ ಮೂಲ ಉದ್ದೇಶಗಳಲ್ಲಿ ಮುಖ್ಯವಾಗಿ ಸ್ಥಳೀಯ ಸಂಪನ್ಮೂಲಗಳ ಸಂಪೂರ್ಣ ಬಳಕೆ ಮುಖ್ಯವಾದಂಥದ್ದು, ಜೊತೆಗೆ ದೀರ್ಘಾವಧಿಯಲ್ಲಿ ಮಣ್ಣಿನ ಫಲವತ್ತತೆಯನ್ನು ನಾವು ಕಾಪಾಡ್ಕೋಬೇಕಾಗತ್ತೆ. ಆಧುನಿಕ ಕೃಷಿಯಿಂದ ಉಂಟಾಗುವಂಥ ಪರಿಸರ ಮಾಲಿನ್ಯವನ್ನು ನಾವು ಈ ಸಾವಯವ ಕೃಷಿಯಿಂದ ತಡೆಗಟ್ಟಬಹುದು. ಉತ್ತಮ ಗುಣಮಟ್ಟದ ಪೌಷ್ಟಿಕ ಆಹಾರವನ್ನು ಸಾಕಷ್ಟು ಪ್ರಮಾಣದಲ್ಲಿ ನಾವು ದೊರೆಯುವಂತೆ ಮಾಡಬಹುದು.

ಈ ಕೃಷಿ ಮಾಹಿತಿಯೊಂದಿಗೆ ಇಂದಿನ ಕೃಷಿರಂಗ ಕಾರ್ಯಕ್ರಮ ಮುಗಿಯಿತು. ಮತ್ತೆ ನಾಳಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ನಿಮ್ಮನ್ನ ಭೇಟಿಯಾಗುತ್ತೇವೆ. ಪ್ರೀತಿಯ ಶ್ರೋತೃಬಾಂಧವರೇ, ನಿಮಗೆಲ್ಲ ನಮಸ್ಕಾರ. ಕೃಷಿರಂಗ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿಬಂತು. ಆಕಾಶವಾಣಿ ಬೆಂಗಳೂರು, ಸಮಯ 6:20. ನಮ್ಮ ನಿಲಯದಿಂದ ಇನ್ನು ಮುಂದೆ ಹಾಗೂ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮದ ವಿವರಗಳು ಈಗ. ಇನ್ನು ಮುಂದೆ 6:30 ಡಾಕ್ಟರ್ ಎಂ ವೆಂಕಟಸ್ವಾಮಿ ಅವರಿಂದ ವಿಜ್ಞಾನದ ಮುನ್ನಡೆ ಕೇಳುತ್ತೀರಿ. 6:51 ಭಾರತ ಸ್ವಾತಂತ್ರ್ಯದ ಅಮೃತ ಮಹೋತ್ಸವ ಸಂದರ್ಭದಲ್ಲಿ ದೇಶಭಕ್ತಿ ಗೀತೆ. ದುಬೈ ಇಂಟರ್ನ್ಯಾಷನಲ್ ಕ್ರೀಡಾಂಗಣದಲ್ಲಿ ಭಾರತ ಮತ್ತು ಪಾಕಿಸ್ತಾನ ತಂಡಗಳ ನಡುವೆ ನಡೆಯಲಿರುವ ಅಂತಾರಾಷ್ಟೀಯ ಪುರುಷರ ಟಿ20 ವಿಶ್ವಕಪ್ ಕ್ರಿಕೆಟ್ ಪಂದ್ಯಾವಳಿಯ ವೀಕ್ಷಕ ವಿವರಣೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಮೂಡಿಬರುವುದು. ಈ ರಾತ್ರಿ 7:00 to 7:34, 7:45 to 8:00, 11:00 to 11:10, 11:20 to 20:00 ಆಟದ ಮುಕ್ತಾಯದವರೆಗೆ ನೀವು ವೀಕ್ಷಕ ವಿವರಣೆಯನ್ನು ಆಲಿಸಬಹುದು. ಇಂದು ರಾತ್ರಿ 8:00 ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ರಾಷ್ಟದ ಜನತೆಯೊಡನೆ ಈ ಬೆಳಗ್ಗೆ ಹಂಚಿಕೊಂಡ ಮನ್ ಕಿ ಬಾತ್ನ ಕನ್ನಡ ಅವತರಣಿಕೆ ಮನದ ಮಾತು ಮರುಪ್ರಸಾರವಾಗುವುದು. ಇಂದು ರಾತ್ರಿ 8:41 ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ ಕೇಳುತ್ತೀರಿ ದೆಹಲಿ ಕೇಂದ್ರದಿಂದ. ಈ ರಾತ್ರಿ 9:00 ಬೆಂಗಳೂರಿನ ಯಲಹಂಕದ ವಾಯುನೆಲೆಯ ಸಭಾಂಗಣದಲ್ಲಿ ಭಾರತೀಯ ವಾಯುಪಡೆ ಆಯೋಜಿಸಿರುವ ಸುವರ್ಣ ವಿಜಯ ವರ್ಷ ಸಮಾವೇಶದ 3ನೇ ದಿನದ ಕಾರ್ಯಕ್ರಮದ ಬಾನುಲಿ ವರದಿ ಪ್ರಸಾರವಾಗುವುದು. 9:30 ರವಿವಾಸರಿಯ ಅಖಿಲ ಭಾರತೀಯ ಸಂಗೀತ ಸಭಾ ಕಾರ್ಯಕ್ರಮವಿದೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ. ಇವಿಷ್ಟು ನಮ್ಮ ನಿಲಯದ ಇನ್ನು ಮುಂದಿನ ಕಾರ್ಯಕ್ರಮಗಳ ವಿವರಗಳು. ನಮ್ಮ ನಾಳಿನ ಪ್ರಸಾರ ಕಾರ್ಯದಲ್ಲಿ ಬೆಳಗ್ಗೆ 6:05 ಚಿಂತನ ಡಾ ಗುರುದೇವಿ ಹುಲ್ಲೆಪ್ಪನವರ್ ಮಠ್ ಅವರಿಂದ ಧಾರವಾಡ ಕೇಂದ್ರದ ಕೊಡುಗೆ. 6:20 ಶುಭೋದಯ ನಮ್ಮ ಕರ್ನಾಟಕ ಭಕ್ತಿಗೀತೆಗಳ